ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಸರಣಿ ಮೇಘ ಸಂದೇಶದ 556ನೇ ಸಂಚಿಕೆ ಕೇಳಬಹುದು. ಪ್ರಸ್ತುತಿ ಸೋಮಶೇಖರ್ ಎಸ್ ಉರುಳಿ. ಆನಂತರ ಪದ್ಮಣ್ಣ ನಾನಪ್ಪ ಸಗರೆ ಹಾಗೂ ಸಂಗಡಿಗರಿಂದ ಪಾರಿಜಾತ ಭಜನೆ ಪದಗಳು. ಈಗ ಕೆಲವು ಜಾಹೀರಾತುಗಳು, ನಂತರ ಸರಣಿ ಮೇಘ ಸಂದೇಶದ 556ನೇ ಸಂಚಿಕೆ ಕೇಳಬಹುದು. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲಿನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಡಿಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ ಜಿಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1552267ಕ್ಕೆ ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಕೃಷಿರಂಗದಲ್ಲಿ ಈಗ ಸರಣಿ ಮೇಘ ಸಂದೇಶದ 556ನೇ ಸಂಚಿಕೆ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಬಸ್ಸಿನ ಸಲುವಾಗಿ ಕಾಯುವಂತಹ ಸಂದರ್ಭದೊಳಗೆ ಬಸ್ಸು ತಡ ಮಾಡಿತು ಅಂತಂದ್ರೆ ಬಹಳ ಬೇಸರ ಆಗ್ತದೆ. ಅದೇ ರೀತಿಯಾಗಿ ರೈಲಿನ ಸಲುವಾಗಿ ಕಾಯ್ತಾ ಇರ್ತೀವಿ, ಅಲ್ಲೂ ಕೂಡ ತಡ ಆಗ್ತದೆ ಅಂತ ಸಂದರ್ಭದೊಳಗೆ ಸಹಿತ ಬಹಳ ಬೇಸರ ಆಗ್ತದೆ. ಆದ್ರೆ ನಮ್ಮ ಸ್ನೇಹಿತರನ್ನ, ಪ್ರಿಯರನ್ನ, ಅವರ ಆಗಮನವನ್ನ ಕಾಯ್ತಾ ಇರುವಂತಹ ಸಂದರ್ಭದೊಳಗೆ ಅವರು ಬರುವುದು ತಡ ಆಯ್ತು ಅಂತಂದ್ರೆ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಬೇಸರ ಆಗ್ತದೆ. ಆದ್ರೆ ಬರಬೇಕಾದಂತಹ ಬಸ್ಸು, ರೈಲು ಮತ್ತು ನಮ್ಮ ಸ್ನೇಹಿತರು ನಿಗದಿತ ಸಮಯಕ್ಕಿಂತ ಮೊದಲೇ ಬಂದ್ರೆ ಅಲ್ಲಿ ಬಹಳಷ್ಟು ಆಶ್ಚರ್ಯ ಆಗ್ಬಿಡ್ತದೆ, ಖುಷಿನೂ ಆಗ್ತದೆ. ಅಂಥದೇ ಒಂದು ಸಂದರ್ಭ ಈಗ ಅದ. ಹೌದು ಆತ್ಮೀಯ ರೈತ ಮಿತ್ರರೇ, ನಾನು ಮಾನ್ಸೂನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ತಾವೆಲ್ಲ ಮಾನ್ಸೂನ್ ಮಾರುತಗಳನ್ನು ಕಾಯ್ತಾ ಇದ್ದೀರಿ, ಮುಂಗಾರು ಮಳೆಯ ಆಗಮನಕ್ಕಾಗಿ ಕಾಯ್ತಾ ಇದ್ದೀರಿ. ಈ ಸಲ ಮೊದಲೇ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಹೇಳಿಬಿಟ್ಟಿದ್ರು, ಈ ಸಲ ಜಲ್ದಿ ಬರ್ತದ ಮುಂಗಾರು ಮಳೆ ಅನ್ನುವಂಥ ಒಂದು ಘೋಷಣೆಯನ್ನು ಅವರು ಮಾಡಿಬಿಟ್ಟಿದ್ರು. ಅದಕ್ಕಾಗಿ ತಾವು ಎಷ್ಟು ಜಲ್ದಿ ಬರ್ತದ ಅನ್ನುವಂಥ ವಿಚಾರದೊಳಗೆ ಇದ್ರಿ. ಮೇ 27ನೇ ತಾರೀಕು ಕೇರಳ ತೀರಕ್ಕೆ ಬರುವಂತಹ ಒಂದು ನಿರೀಕ್ಷೆ ಇತ್ತು. ಅದರೊಳಗೆ ಹೆಚ್ಚು ಕಡಿಮೆ ಒಂದು 4 ದಿವಸ ಆಗಬಹುದು ಅನ್ನುವಂತಹ ಮಾತು ಕೂಡ ವಿಜ್ಞಾನಿಗಳು ಹೇಳಿದ್ರು. ಈ ಒಂದು ನಿರೀಕ್ಷೆಯನ್ನ ನಿಜ ಮಾಡುವಂತಹ ಒಂದು ರೀತಿಯೊಳಗೆ 29ನೇ ತಾರೀಕು ಅಂದ್ರೆ ಮೊನ್ನೆ ರವಿವಾರ ದಿವಸ ಕೇರಳ ತೀರಕ್ಕೆ ಈ ಸಲದ ಮುಂಗಾರು ಮಾರುತಗಳ ಆಗಮನ ಆಗ್ಯದ. ಇದು ನಮ್ಮ ನಿಮ್ಮೆಲ್ಲರಿಗೆ ಬಹಳ ಖುಷಿ ಕೊಡುವಂತಹ ಒಂದು ಸಂಗತಿ. ಸಾಮಾನ್ಯವಾಗಿ ಜೂನ್ 1ನೇ ತಾರೀಕು ಕೇರಳ ತೀರಕ್ಕೆ ಬರ್ತದ ಮುಂಗಾರು, ಆದರೆ ಈ ಸಲ 3 ದಿವಸ ಮೊದಲೇ ಬಂದಿದೆ ಅನ್ನುವಂಥದ್ದು ಬಹಳ ಖುಷಿ ಕೊಡುವಂಥದ್ದು. ಇನ್ನೊಂದೇನಪ್ಪ ಅಂತಂದ್ರೆ ಕೇರಳ ತೀರಕ್ಕೆ ಬಂತು, ನಮ್ಮಲ್ಲಿ ಯಾವಾಗ ಬರ್ತದ ಅನ್ನುವಂಥ ಮಾತು ಕೂಡ ಬಹಳ ಮುಖ್ಯವಾದಂಥದ್ದು. ನಮಗೆ ಸಾಮಾನ್ಯವಾಗಿ ಕೇರಳ ತೀರಕ್ಕೆ ಬಂದ ನಾಲ್ಕೈದು ದಿವಸ ಅಥವಾ ಒಂದು ವಾರ ಒಪ್ಪತ್ತಿನೊಳಗೆ ನಮ್ಮ ಭಾಗಕ್ಕೆ ಬರುವಂತಹ ಒಂದು ಸಂದರ್ಭ ಅದು. ಅದನ್ನ ಹಿಂದೆ ಕೂಡ ನಾವು ನೋಡಿವಿ, ಕೆಲವೊಮ್ಮೆ ತಡ ಆಗಿದ್ದು ಕೂಡ ಅದ. ಆದ್ರೆ ಕೆಲವು ಸಂದರ್ಭದೊಳಗೆ ಏನಾಗಿತ್ತು ಅಂತಂದ್ರೆ, ಕೇರಳ ತೀರಕ್ಕೆ ಬಂದಂತಹ ದಿವಸನೇ ಕರ್ನಾಟಕಕ್ಕೂ ಕೂಡ ಮುಂಗಾರಿನ ಆಗಮನ ಆಗಿದ್ದನ್ನ ನಾವು ಹಿಂದಿನ ದಿನಗಳಲ್ಲಿ ನೋಡಿವಿ. ಈ ಸಲ ಆದ್ರೆ ಸಾಮಾನ್ಯವಾಗಿ ಹಂಗ ಆಗಂಗಿಲ್ಲ. ಆದ್ರೆ ಒಂದು ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ, ಮುಂಗಾರು ಮುಂದುವರಿಯುವುದಕ್ಕೆ ಎಲ್ಲ ಅವಕಾಶಗಳು, ಎಲ್ಲ ಸನ್ನಿವೇಶಗಳು ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡ್ಯಾವೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಮೂರ್ನಾಲ್ಕು ದಿವಸಗಳಲ್ಲಿ ಅಂತಂದ್ರೆ ಈ ಒಂದು ಸುದ್ದಿಯನ್ನ ಘೋಷಣೆ ಮಾಡಿದ್ದು ಭಾರತೀಯ ಹವಾಮಾನ ಇಲಾಖೆಯವರು ರವಿವಾರ ದಿವಸ. ಅಲ್ಲಿಂದ ಮೂರ್ನಾಲ್ಕು ದಿವಸಗಳಲ್ಲಿ ಇದು ಬಹಳಷ್ಟು ಜಲ್ದಿ ಇಡೀ ಕೇರಳವನ್ನ ಕವರ್ ಮಾಡ್ತದ, ಆ ನಂತರ ಕರ್ನಾಟಕಕ್ಕೂ ಎಂಟ್ರಿ ಆಗ್ತದ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಿಷ್ಟು ಮುಂದುವರಿಯುವಂತಹ ಒಂದು ಸಾಧ್ಯತೆಗಳನ್ನ ತಜ್ಞರು ಹೇಳ್ತಾ ಇದ್ದಾರೆ. ಈ ಸನ್ನಿವೇಶಗಳನ್ನ ನಾವು ನೋಡಿದಾಗ ಏನಾಗ್ತದಪ್ಪ ಅಂತಂದ್ರೆ, ಬರುವ ವಾರದೊಳಗೆ ನಾವು ಮಳೆಗಳನ್ನ ನಿರೀಕ್ಷೆ ಮಾಡ್ತಾ ಇದ್ವಿ. ಈಗಾಗಲೇ ನಾವು ಅಧ್ಯಯನ ಮಾಡಿದ್ರ ಪ್ರಕಾರ ಬರುವ ವಾರ ಏನದಪ್ಪ ಅಂತಂದ್ರೆ, 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಈ ತರ ಮಳೆಗಳು ಇರುವುದರಿಂದ ಇದು ಮುಂಗಾರಿನ ಒಂದು ಪ್ರಸಾದ ಅಂತ ಹೇಳ್ಬೋದು. ಅಂದ್ರೆ ಮುಂಗಾರು ಆಗಮನ 29ನೇ ತಾರೀಕು ಅಲ್ಲಿ ಆಗಿದೆ. ಅದರ ಪರಿಣಾಮವಾಗಿ ನಾವು ಬಹುತೇಕ ಮುಂಗಾರು ಮಳೆಯನ್ನ ಈ ವಾರದೊಳಗೆ ಪಡಿಬಹುದು ಅನ್ನುವಂತಹ ಒಂದು ವಿಚಾರ ಕೂಡ ಇಲ್ಲದ. ಅದನ್ನ ನಾವು ಕಾಯ್ದು ನೋಡೋಣ. ಯಾಕಪ್ಪ ಅಂತಂದ್ರೆ, ಎಲ್ಲಾ ಜಿಲ್ಲೆಗಳ ಒಂದು ಚಿತ್ರಣವನ್ನ ನೋಡಿದ್ರೆ, ಮುನ್ಸೂಚನೆಯನ್ನ ನೋಡಿದ್ರೆ ನಮಗ ಮಳೆ ಕಂಡು ಬರ್ತಾ ಇದೆ. ಹಗುರದಿಂದ ಸಾಧಾರಣ ಮಳೆ, ಕೆಲವು ಕಡೆ ಚಲೋ ಮಳೆ ಆಗುವಂತಹ ಒಂದು ಲಕ್ಷಣಗಳು ಅದಾವ. ಆದ್ರಿಂದ ಇದು ಏನು ಸುದ್ದಿ ಅದ, ಇದು ನಮಗ ಬಹಳ ಒಳ್ಳೆ ಸುದ್ದಿ ಅಂತ ಹೇಳಿ ಹೇಳ್ಬಹುದು. ಮುಂಗಾರು ಆಗಮನ ಈಗಾಗಲೇ ಕೇರಳಕ್ಕೆ ಆಗದ, ಅದರ ಜೊತೆ ಜೊತೆಗೇನೆ ಜಲ್ದಿ ನಮ್ಮ ಭಾಗಕ್ಕೂ ಕೂಡ ಬರುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ವಾರ ನಮ್ಮ ಭಾಗದಲ್ಲಿ ಮುಂಗಾರಿನ ಆಗಮನ ಆಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ನಾವೆಲ್ಲರೂ ಇಟ್ಟುಕೊಳ್ಳೋಣ. ಆದ್ಮೇಲೆ ಈಗ ಈ ಮುಂಗಾರು ಆಗಮನ ಆಗಿದೆ ಅನ್ನುವಂಥ ಒಂದು ವಿಚಾರ ತಮಗೆಲ್ಲ ಗೊತ್ತಾಯ್ತಲ್ಲ. ವಿಜ್ಞಾನಿಗಳು ಹೆಂಗ್ ಹೇಳ್ತಾರ ಮುಂಗಾರು ಬಂದದ ಅಂತ ಹೇಳಿ, ಹೆಂಗ್ ಹೇಳ್ತಾರ, ಏನು ಲಕ್ಷಣಗಳಿರ್ತಾವ, ಯಾವ ರೀತಿ ಮುಂಗಾರು ಬಂದದ ಅಂತೇಳಿ ನಿರ್ಧಾರ ಮಾಡ್ತಾರ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳದಾವ, ಕೆಲವೊಂದಿಷ್ಟು ಅಂಶಗಳನ್ನ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಮುಂಗಾರು ಮಾರುತನೇ ನಮ್ಮಲ್ಲಿ ಬಂದು ಮಳೆಯನ್ನು ಸೂರಿಸ್ತಾ ಇದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಸಾಕ್ಷಿ ಆಧಾರಗಳನ್ನ ಅವರು ಕೊಡ್ತಾ ಇದ್ದಾರೆ. ಏನೋ ಸಾಕ್ಷ್ಯಾಧಾರಗಳು, ಏನೋ ಲಕ್ಷಣಗಳು ಅಂತಂದ್ರೆ, ನೈಋತ್ಯ ದಿಕ್ಕಿನಿಂದ ಏನು ಮಾರುತಗಳು ಬರ್ತಾವ, ಅವು ಸಮುದ್ರ ಮಟ್ಟದಿಂದ ಸುಮಾರು 4.5 ಕಿಲೋಮೀಟರ್ ತನಕ ಎತ್ತರಕ್ಕೆ ಅಲ್ಲಿ ತನಕನೂ ಹರಡಿರ್ತಾವ. ಸಮುದ್ರ ಮಟ್ಟದಿಂದ 4.5 ಕಿಲೋಮೀಟರ್ಗಿಂತನೂ ಹೆಚ್ಚಿನ ಒಂದು ಪ್ರದೇಶದೊಳಗೆ ಅವು ಹರಡಿರ್ತಾವ. ಇದು ಒಂದನೇ ಕಂಡೀಷನ್. ಆಮೇಲೆ ದಕ್ಷಿಣ ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವಂತಹ ಗಾಳಿಯ ವೇಗ ತಾಸಿಗೆ 15-20 knots ಅಂತ ಹೇಳಿ ಕರೀತಾರ. ಅಂದ್ರೆ ಸಮುದ್ರದೊಳಗೆ ಏನು ವೇಗ ಇರ್ತದಲ್ಲ ಅದನ್ನ ನಾಟ್ಸ್ನೊಳಗೆ ಅಳಿತಾ ಇದ್ದಾರೆ. ಅದನ್ನ ಕಿಲೋಮೀಟರ್ದೊಳಗೆ ಹೇಳಬೇಕು ಅಂತಂದ್ರೆ, ಒಂದು ತಾಸಿಗೆ ಗಾಳಿಯ ವೇಗ 25-35 ಕಿಲೋಮೀಟರ್ ಇರಬೇಕಾಗ್ತದೆ. ಆಮೇಲೆ ಕೇರಳದ ಸುತ್ತಮುತ್ತ ಮತ್ತು ಆಗ್ನೇಯ ಅರಬ್ಬಿ ಸಮುದ್ರದೊಳಗೆ ಮೋಡಗಳ ಪ್ರಮಾಣ ಗಣನೀಯ ಪ್ರಮಾಣದೊಳಗೆ ಹೆಚ್ಚಾಗಬೇಕು. ಇದನ್ನ ಹೆಂಗ ಗುರುತು ಹಿಡಿತಾರ ಅಂತಂದ್ರೆ, ಉಪಗ್ರಹಗಳಿರ್ತಾವ, ಉಪಗ್ರಹಗಳಿಂದ ತಗೊಂಡಂತಹ ಚಿತ್ರಗಳೇನಿರ್ತಾವ, ಆ ಚಿತ್ರಗಳ ಆಧಾರದ ಮೇಲೆ ಎಷ್ಟು ಪ್ರಮಾಣದ ಮೋಡಗಳು ಹೆಚ್ಚಾಗ್ಯಾವ ಅನ್ನೋದನ್ನ ಅವರು ಅಳಿತಾರ. ಇದರ ಮೇಲೆ ಕೂಡ ಅವರು ನಿರ್ಧಾರ ಮಾಡುವಂತಹ ಸಾಧ್ಯತೆಗಳು ಅದಾವ. ಆಮೇಲೆ ಭೂಮಿಯಿಂದ ಮೇಲೆ ಹೋಗುವಂತಹ ಏನು ದೀರ್ಘ ತರಂಗ ವಿಕಿರಣಗಳಿರ್ತಾವ, ಅವುಗಳ ಸರಾಸರಿ ಪ್ರಮಾಣ ಏನಿರ್ತೈತಿ, 200 ತರಂಗಗಳು ಪ್ರತಿ ಚದುರ್ ಮೀಟರ್ಗೆ 200 ತರಂಗಗಳಿಗಿಂತ ಕಡಿಮೆ ಇರಬೇಕು ಅನ್ನುವಂತಹ ಒಂದು ಕಂಡೀಷನ್ ಅದ. ಈ ಕಂಡೀಷನ್ ಏನದ, ಈ ಸಲ 189 ತರಂಗಗಳು ಪ್ರತಿ ಚದುರ ಮೀಟರ್ಗೆ ಇರುವಂತಹ ಒಂದು ಅಂಕಿಅಂಶ ನಮಗೆ ಸಿಗ್ತಾ ಇದೆ. ಇನ್ನು ಮುಖ್ಯವಾಗಿ ಮಳೆ, ಮುಂಗಾರು ಬಂದದಂತಂದ್ರೆ ಅದಕ್ಕೆ ಸಾಕ್ಷಿ ಮುಖ್ಯವಾದಂತಹದ್ದು ಏನಪ್ಪ ಅಂತಂದ್ರೆ ಮಳೆ ಬರುವಂಥದ್ದು. ಕೇರಳ, ಲಕ್ಷದ್ವೀಪ ಮತ್ತು ಕರ್ನಾಟಕ ಈ ಮೂರು ಪ್ರದೇಶಗಳಲ್ಲಿ 14 ಹವಾಮಾನ ಕೇಂದ್ರಗಳನ್ನು ಗುರುತು ಹಿಡಿಯಲಾಗಿದೆ. ಈ 14 ಕೇಂದ್ರಗಳ ಪೈಕಿ 10 ಕೇಂದ್ರದೊಳಗೆ 2 ದಿನ ಸತತವಾಗಿ ಪ್ರತಿ ದಿವಸ 2.5 ಮಿಲಿಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಮಳೆ ಆಗಬೇಕು. ಹಂಗಾದಾಗ ಎರಡನೇ ದಿವಸ ಮಳೆ ಬಂದ ನಂತರ ಅವತ್ತಿನ ದಿವಸ ಮುಂಗಾರು ಆಗಮನ ಆಗಿದೆ ಅಂಥೇಳಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರ. ಇಷ್ಟೆಲ್ಲಾ ಅಂಶಗಳನ್ನ ಗಣನೆಗೆ ತಗೊಂಡು ಮುಂಗಾರು ಆಗಮನ ಆಗಿದೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರ. ಹಿಂಗಾಗಿ ಈ ಸಲ ಈ ಏನು ನಾ ಅಂಶಗಳನ್ನು ಹೇಳಿದೆ, ಈ ಎಲ್ಲ ಅಂಶಗಳು ತೃಪ್ತಿಕರವಾಗಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಿಂಗಾಗಿ 29ನೇ ತಾರೀಕು ಕೇರಳಕ್ಕೆ ಮುಂಗಾರು ಮಳೆ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕೇಂದ್ರಗಳ ಬಗ್ಗೆ ಕೂಡ ನಾನು ಹೇಳ್ತೀನಿ, ಎಲ್ಲೆಲ್ಲಿ ಕೇಂದ್ರಗಳದಾವ ಅನ್ನೋದನ್ನು ಕೂಡ ತಾವು ತಿಳ್ಕೋಬೇಕು. ಲಕ್ಷದ್ವೀಪದ ಮಿನಿಕಾಯ್ ಮತ್ತು ಅಮಿನಿ ಅನ್ನುವಂಥ ಸ್ಥಳಗಳಲ್ಲಿ ಕೇಂದ್ರಗಳು, ಕೇರಳ ರಾಜ್ಯದ ತಿರುವನಂತಪುರ, ಪುಣಲೂರ್, ಕೊಲ್ಲಂ, ಅಲಪುಜ, ಕೊಟ್ಟಾಯಂ, ಕೋಚಿ, ತ್ರಿಶೂರ್, ಕೊಯಿಕೋಡ್ ಅಥವಾ ಕೋಝಿಕೋಡ್, ತಲಸೇರಿ, ಕಣ್ಣೂರ್ ಮತ್ತು ಕಾಸರಗೋಡ್, ಇದು ಕೇರಳದೊಳಗ. ಆಮೇಲೆ ಕರ್ನಾಟಕದೊಳಗ ಒಂದು ಕೇಂದ್ರ, ಅದು ಮಂಗಳೂರಿನೊಳಗ ಅದ. ಇವೆಲ್ಲ ಕೂಡಿ 14 ಕೇಂದ್ರಗಳು. ಈ 14 ಕೇಂದ್ರಗಳಲ್ಲಿ ಶೇಕಡ 60% ಕೇಂದ್ರಗಳಲ್ಲಿ ಮಳೆ ಆಯಿತು ಅಂತಂದ್ರ 2 ದಿವಸ ಕಂಟಿನ್ಯೂಸ್ ಆಗಿ ಸತತವಾಗಿ 2.5 mm ಹೆಚ್ಚು ಮಳೆ ಆಗಬೇಕು ಅನ್ನುವಂಥ ಒಂದು ನಿಬಂಧನೆ ತೃಪ್ತಿಕರ ಆಯಿತು ಅಂತಂದ್ರ ಆ ಟೈಮ್ನೊಳಗ ಮುಂಗಾರು ಬಂದದ ಅಂಥೇಳಿ ಘೋಷಣೆ ಮಾಡಲಾಗ್ತದೆ. ಈಗಾಗಲೇ ಹೇಳದಂಗ ಈಗ ಮಾನ್ಸೂನ್ ಮುಂದುವರಿಯುವುದಕ್ಕೆ ಎಲ್ಲ ಅವಕಾಶಗಳು ಚಲೋ ಅದಾವ, ಒಳ್ಳೆ ಸನ್ನಿವೇಶ ಅದಾವ ಅಂಥೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಮುಂದಿನ ದಿನಗಳನ್ನ ಕಾದು ನೋಡೋಣ. ಆತ್ಮೀರೆ, ಹಿಂದಿನ ಕೆಲವು ವರ್ಷಗಳಲ್ಲಿ ಮುಂಗಾರು ಯಾವಾಗ ಯಾವಾಗ ಬಂದಿತ್ತು, ಯಾವ ದಿವಸಕ್ಕೆ ಕೇರಳಕ್ಕೆ ಬಂದಿತ್ತು ಅನ್ನೋದನ್ನ ನೋಡೋಣ. 2013 June 1 ಬಂದಿತ್ತು, 2014 June 6 ಬಂದಿತ್ತು, 15 June 5 ಬಂದಿತ್ತು, 16 June 8 ಬಂದಿತ್ತು, 17 ಜಲ್ದಿ ಬಂದಿತ್ತು May 30, 2018 ಇದೇ ದಿವಸ ಅಂತಂದ್ರ ಈ ಸಲ ಏನು 29 ಬಂದಲ್ಲ, May 29 ಆ ವರ್ಷ ಕೂಡ ಬಂದಿತ್ತು, 2019 ತಡ ಆಗಿತ್ತು, June 8 ಬಂದಿತ್ತು, 2020 June 1, 2021 June 3 ಮತ್ತು ಈ ವರ್ಷ ಈಗಾಗಲೇ ನಾವು ಹೇಳ್ದಂಗ 29 ಮೇ ಈ ದಿವಸ ಬಂದಿದೆ. 2005 ಭಾರತೀಯ ಹವಾಮಾನ ಇಲಾಖೆಯವರು ಮಾನ್ಸೂನ್ ಬಗ್ಗೆ ಮುನ್ಸೂಚನೆಯನ್ನ ನೀಡ್ತಾ ಇದ್ದಾರೆ. ಆದ್ಮೇಲೆ ಇಡೀ ದೇಶವನ್ನ 6 ಮುಖ್ಯ ಹವಾಮಾನ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಈ 6 ಮುಖ್ಯ ಹವಾಮಾನ ವಿಭಾಗಗಳಲ್ಲಿ ಮತ್ತೆ ಉಪವಿಭಾಗಗಳದಾವ, 36 ಉಪವಿಭಾಗಗಳು ಅದಾವ. 6 ಮುಖ್ಯ ವಿಭಾಗಗಳು, ಆಮೇಲೆ 36 ಉಪವಿಭಾಗಗಳು. ಇದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯದ. ಯಾಕಪ್ಪ ಅಂತಂದ್ರ ನಾವು ವಾಯವ್ಯ ಭಾರತ, ಮಧ್ಯ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ, ದಕ್ಷಿಣ ಭಾರತ ಅಂತ ಹೇಳಿದಾಗ ಯಾವ ಕ್ಷೇತ್ರಗಳು ಬರ್ತಾವ, ಯಾವ ಸ್ಥಳಗಳು ಬರ್ತಾವ ಅನ್ನೋದು ನಮಗ ಗೊತ್ತಾಗಬೇಕು. ಅದಕ್ಕೆ ಈ ವಿಷಯ ತಿಳ್ಕೊಂಡಿರೋದು ಬಹಳ ಅವಶ್ಯ. ಆ 6 ಮುಖ್ಯ ಭಾಗಗಳು ಅಂತಂದ್ರ ವಾಯವ್ಯ ಭಾರತ, ನಾರ್ತ್ ವೆಸ್ಟ್ ಇಂಡಿಯಾ, ಮಧ್ಯ ಭಾರತ ಅಂತಂದ್ರ ಸೆಂಟ್ರಲ್ ಇಂಡಿಯಾ, ಪೂರ್ವ ಭಾರತ ಅಂತಂದ್ರ ಈಸ್ಟ್ ಇಂಡಿಯಾ, ಈಶಾನ್ಯ ಭಾರತ ಅಂತಂದ್ರ ನಾರ್ತ್ ಈಸ್ಟ್ ಇಂಡಿಯಾ, ಪಶ್ಚಿಮ ಭಾರತ ಅಂದ್ರ ವೆಸ್ಟ್ ಇಂಡಿಯಾ, ದಕ್ಷಿಣ ಭಾರತ ಅಂತಂದ್ರ ಸೌತ್ ಇಂಡಿಯಾ. ದಕ್ಷಿಣ ಭಾರತ ನಾವಿರುವಂತಹ ಪ್ರದೇಶ. ಇನ್ನು ವಾಯವ್ಯ ಭಾರತದೊಳಗೆ ಯಾವ್ಯಾವ ಉಪವಿಭಾಗಗಳು ಬರ್ತಾವ? ಪಶ್ಚಿಮ ಹಿಮಾಲಯ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಗಿಲ್ಗಿಟ್, ಬಾಲ್ಟಿಸ್ತಾನ್, ಮುಜಾಫರಾಬಾದ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಪಂಜಾಬ್, ಹರಿಯಾಣ, ಚಂಡೀಗರ್, ದಿಲ್ಲಿ, ಪಶ್ಚಿಮ ಉತ್ತರ ಪ್ರದೇಶ್, ಪೂರ್ವ ಉತ್ತರ ಪ್ರದೇಶ್, ಪಶ್ಚಿಮ ರಾಜಸ್ಥಾನ, ಪೂರ್ವ ರಾಜಸ್ಥಾನ. ಮಧ್ಯ ಇಂಡಿಯಾದೊಳಗ, ಮಧ್ಯ ಭಾರತದೊಳಗ ಇರುವಂತಹ ಉಪವಿಭಾಗಗಳು ಪಶ್ಚಿಮ ಮಧ್ಯಪ್ರದೇಶ, ಪೂರ್ವ ಮಧ್ಯಪ್ರದೇಶ, ವಿದರ್ಭ, ಛತ್ತೀಸ್ಗಢ. ಪೂರ್ವ ಇಂಡಿಯಾದೊಳಗ, ಪೂರ್ವ ಭಾರತದೊಳಗ ಬಿಹಾರ್, ಜಾರ್ಖಂಡ್, ಹಿಮಾಲಯದ ಕೆಳಗಿರುವಂತಹ ಪಶ್ಚಿಮ ಬಂಗಾಳ, ಗಂಗಾನದಿ ಪ್ರದೇಶದ ಪಶ್ಚಿಮ ಬಂಗಾಳ, ಸಿಕ್ಕಿಂ, ಒಡಿಶಾ ಮತ್ತು ಅಂಡಮಾನ್ ನಿಕೋಬಾರ್ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ. ಗಮನಿಸಬೇಕು, ಪೂರ್ವ ಭಾರತದೊಳಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳು ಬರ್ತವೆ. ಈಶಾನ್ಯ ಭಾರತದೊಳಗ, ನಾರ್ತ್ ಈಸ್ಟ್ ಇಂಡಿಯಾದೊಳಗ ಅರುಣಾಚಲ ಪ್ರದೇಶ್, ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಂ ಮತ್ತು ತ್ರಿಪುರ. ಪಶ್ಚಿಮ ಭಾರತದೊಳಗ, ವೆಸ್ಟ್ ಇಂಡಿಯಾದೊಳಗ ಗುಜರಾತ್, ಸೌರಾಷ್ಟ್ರ ಮತ್ತು ಕಚ್, ಕೊಂಕಣ ಮತ್ತು ಗೋವಾ, ಮಧ್ಯ ಮಹಾರಾಷ್ಟ್ರ ಮತ್ತು ಮರಾಠವಾಡ. ದಕ್ಷಿಣ ಭಾರತದೊಳಗ ಕರಾವಳಿ ಆಂಧ್ರಪ್ರದೇಶ ಮತ್ತು ಯಾಣಂ, ತೆಲಂಗಾಣ, ರಾಯಲ್ಸೀಮಾ, ಕರಾವಳಿ ಕರ್ನಾಟಕ, ಉತ್ತರ ಕರ್ನಾಟಕ ಒಳನಾಡು, ದಕ್ಷಿಣ ಕರ್ನಾಟಕ ಒಳನಾಡು, ಕೇರಳ, ಮಾಹೆ, ತಮಿಳುನಾಡು, ಪುದುಚೇರಿ, ಕರೈಕಲ್ ಮತ್ತು ಲಕ್ಷದ್ವೀಪಗಳು. ಇವು ದೇಶದ 6 ಭಾಗಗಳು ಮತ್ತು 36 ಉಪವಿಭಾಗಗಳು. ನಾವು ಮುಂದಿನ ದಿನಗಳಲ್ಲಿ ಈ ಹವಾಮಾನದ ಬಗ್ಗೆ ಹೇಳುವಂತಹ ಸಂದರ್ಭದೊಳಗೆ ಆಯಾ ಪ್ರದೇಶದ ಹೆಸರು ತಗೊಂಡಿವಿ ಅಂತಂದ್ರೆ ಇವು ಎಲ್ಲದಾವ ಅನ್ನುವಂತಹ ಒಂದು ವಿಚಾರ ತಮ್ಮ ಗಮನಕ್ಕೆ ಬರ್ತದೆ. ಹೀಗಾಗಿ ನೀವು ಸರಳವಾಗಿ ಈ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು. ಆತ್ಮೀಯರೇ, ಇರುವುದೊಂದೇ ಭೂಮಿ. ಹೌದು, ಇದೊಂದೇ ಭೂಮಿ, ಇಡೀ ವಿಶ್ವದೊಳಗೆ ಜೀವಂತವಾಗಿರುವಂತಹದ್ದು. ನಮಗೆ ಇಲ್ಲಿ ತನ ಇರುವಂತಹ ಜ್ಞಾನದ ಪ್ರಕಾರ ಭೂಮಿಯೊಳಗೆ ಮಾತ್ರ ಜೀವ ಇದೆ. ಬ್ರಹ್ಮಾಂಡದ ಇತರ ಯಾವುದೇ ಗ್ರಹದಲ್ಲಿ ನಮಗೆ ಗೊತ್ತಿರುವಂಗ ಜೀವಿಗಳ ವಿಕಾಸ ಇಲ್ಲಿ ತನಕ ಆಗಿರುವುದು ನಮಗೆ ಗೊತ್ತಾಗಿಲ್ಲ. ಈ ಭೂಮಿಯನ್ನ ನಾವು ಉಳಿಸಬೇಕಾಗಿದೆ. ಅದಕ್ಕೆ ನಾವು ಈ ವಾರ ಬಹಳ ಮಹತ್ವದ ದಿನವನ್ನ ಆಚರಣೆ ಮಾಡ್ತಾ ಇದ್ವಿ. ಜೂನ್ 5 ವಿಶ್ವ ಪರಿಸರ ದಿನ. ಈ ಸಲದ ಧ್ಯೇಯ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಮನಸ್ಸಿನೊಳಗಿಟ್ಟುಕೊಳ್ಬೇಕು. ಇರುವುದೊಂದೇ ಭೂಮಿ ಅನ್ನುವಂಥದ್ದನ್ನ ನಾವು ಮನಸ್ಸಿನೊಳಗಿಟ್ಟುಕೊಂಡು ಈ ಭೂಮಿಯ ಮೇಲೆ ಬದುಕನ್ನ ಮಾಡಬೇಕಾಗಿದೆ. ಲಕ್ಷ್ಯ ಏನು ಅಂತಂದ್ರೆ ಪ್ರಕೃತಿಯ ಜೊತೆಗೆ ಸುಸ್ಥಿರವಾಗಿ ಸಮರಸದಿಂದ ಬದುಕುವುದು. ಲಿವಿಂಗ್ ಸಸ್ಟೈನೇಬಲಿ ಇನ್ ಹಾರ್ಮನಿ ವಿತ್ ನೇಚರ್, ಇದು ಬಹಳ ಮುಖ್ಯವಾದಂತಹದ್ದು. ಇದರ ಮೇಲೆ ಲಕ್ಷ್ಯ ಇಟ್ಟುಕೊಂಡು ನಾವು ಬದುಕು ಮಾಡಬೇಕಾಗಿದೆ. ವಿಶ್ವದ ಎಲ್ಲ ಜೀವಿಗಳ ಜೊತೆಗೆ ನಾವು ಕೂಡ ಒಬ್ಬರಾಗಿ ಬಾಳುವುದನ್ನ ಕಲಿಬೇಕಾಗಿದೆ ಮತ್ತು ಅದನ್ನ ಅನುಷ್ಠಾನಕ್ಕೆ ತರಬೇಕಾಗಿದೆ. ಅದಕ್ಕೆ ನಮ್ಮ ಜವಾಬ್ದಾರಿ ಬಹಳದ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ. ಎಷ್ಟು ಸಾಧ್ಯದ ಅಷ್ಟು ಮಾಲಿನ್ಯವನ್ನು ತಡೆಯುವುದಕ್ಕೆ ಪ್ರಯತ್ನ ಮಾಡೋಣ. ಗಿಡಗಳನ್ನು ನೆಡುವುದಕ್ಕೆ ಪ್ರಯತ್ನ ಮಾಡೋಣ. ನಮ್ಮಲ್ಲಿ ಇರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವೇಕಯುತವಾಗಿ ಬಳಸುವಂತಹ ನಿಟ್ಟಿನೊಳಗೆ ಹೆಜ್ಜೆಗಳನ್ನು ಹಾಕೋಣ. ನೀರು, ಮಣ್ಣು ಇವುಗಳನ್ನು ವಿಷಮುಕ್ತ ಮಾಡೋಣ. ಇವು ವಿಷಮುಕ್ತ ಆದವು ಅಂತಂದ್ರೆ ನಾವು ವಿಷಮುಕ್ತವಾದಂತಹ ಆಹಾರ ಬೆಳೆಯುವುದಕ್ಕೆ ಸಾಧ್ಯದ. ಒಂದು ವೇಳೆ ನಮ್ಮ ಆಹಾರ ವಿಷಮುಕ್ತ ಆಯಿತು ಅಂತಂದ್ರೆ ಎಲ್ಲರ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ. ಹೀಗಾಗಿ ಮತ್ತೆ ಭೂಮಿಗೆ ಒಂದು ಅದ್ಭುತವಾದಂತಹ ಒಂದು ಚೈತನ್ಯ ಜೀವಕಳೆ ಬರುವುದಕ್ಕೆ ಸಾಧ್ಯದ. ಮನಸ್ಸು ಮಾಡಿದ್ರೆ ಇದು ನಮ್ಮ ಕೈಯೊಳಗೆ ಅದ. ನಮ್ಮ ಒಬ್ಬರಿಂದ ಏನಾಗ್ತದೆ ಅನ್ನುವಂತಹ ಒಂದು ಉಪೇಕ್ಷೆಯನ್ನು ನಾವು ಹೊಡೆದೋಡಿಸಬೇಕಾಗಿದೆ. ನಾವು ಯಾರು ಮಾಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ವಿಚಾರ ಮಾಡೋದು ಬೇಡ. ಮೊದಲು ನಾವು ಒಂದು ಹೆಜ್ಜೆ ನೀಡೋಣ, ಉಳಿದವರು ಅದನ್ನು ಅನುಸರಿಸ್ತಾರೆ. ಇಂಥ ಪ್ರಯತ್ನಗಳು ಆಗ್ತಾ ಇಲ್ಲ ಅಂತೇನಿಲ್ಲ. ಸಾಕಷ್ಟು ಜನ, ಸಾಕಷ್ಟು ಸಂಸ್ಥೆಗಳು ಈ ನಿಟ್ಟಿನೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ಅಂಥವರಿಂದ ನಾವು ಪ್ರೇರಣೆ ತಗೊಳ್ಳೋಣ. ಆತ್ಮೀಯರೇ, ಅಮೂಲ್ಯವಾದಂಥ ನೀರು ನಮಗೆ ಉಚಿತವಾಗಿ ನಿಸರ್ಗದಿಂದ ಸಿಗ್ತಾ ಇದೆ. ಅದನ್ನು ನಾವು ಹಿಡ್ಕೊಂಡ್ರೆ ನಮ್ಮ ಬಾಳು ಶ್ರೀಮಂತ ಆಗ್ತದೆ ಅನ್ನೋದ್ರೊಳಗೆ ಯಾವುದೇ ಸಂಶಯ ಇಲ್ಲ. ಅದು ನಮ್ಮ ವೈಯಕ್ತಿಕ ಬಳಕೆಗೆ ಇರಬಹುದು, ಅಥವಾ ನಮ್ಮ ಉದ್ಯಮಕ್ಕೆ ಇರಬಹುದು, ಕೃಷಿಗೆ ಇರಬಹುದು. ಸಿಗುವಂತಹ ಸಂದರ್ಭದೊಳಗೆ ನಾವು ಅದನ್ನು ಹಿಡಿದಿಟ್ಟುಕೊಂಡ್ರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡುವಂತಹ ಸಂದರ್ಭನೇ ಬರುವುದಿಲ್ಲ ಅನ್ನುವಂಥ ಮಾತು ನಮ್ಮ ಗಮನದೊಳಗೆ ಇರಲಿ. ಆತ್ಮೀಯರೇ, ಈಗ ರೋಹಿಣಿ ಮಳೆಯ ಅವಧಿ ನಡೆದ. ಕಳೆದ 25 ಈ ಮಳೆಯ ಪ್ರವೇಶ ಆಗಿತ್ತು. ಇದರ ಅವಧಿ ಬರುವ ಜೂನ್ 8 ತನಕನೂ ಇರ್ತದೆ. ಈ ಸಲ ರೋಹಿಣಿ ಮಳೆ ಅಲ್ಪ ಮಳೆಯನ್ನು ತರ್ತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಈ ಸಮಯದೊಳಗೆ ನೈಋತ್ಯ ಮುಂಗಾರು ವಿಳಂಬ ಆಗ್ತದೆ ಅನ್ನುವಂತಹ ಮಾತು ಕೂಡ ಅದ. ಕರಾವಳಿ ಒಳಗೆ ಸುರಿಮಳೆ ಕಂಡುಬರ್ತದೆ. ಮೊದಲ ಮತ್ತು ಎರಡನೇ ಚರಣಗಳಲ್ಲಿ ಗುಡುಗು ಮಿಂಚಿನಿಂದ ಕೂಡಿದಂತಹ ಮಳೆ ಆಗಬಹುದು. 3 ಮತ್ತು 4 ಚರಣಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತದೆ ಅನ್ನುವಂತಹ ಮಾತು ಅದ. ದಿನಾಂಕ ಜೂನ್ 1, 3, 4, 5, 6 ಈ ದಿನಗಳಂದು ಒಳ್ಳೆಯ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳು ಇನ್ನೊಮ್ಮೆ ಜೂನ್ 1, 3, 4, 5, 6. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜೂನ್ 1 ಬರುವ ಮಂಗಳವಾರ ಜೂನ್ 7 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಈ ವಾರ ಮಿಶ್ರ ವಾತಾವರಣ ಇರಬಹುದಾಗಿದೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರಿದಂಗ ಮಳೆಯಾಗುವಂತಹ ನಿರೀಕ್ಷೆ. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ, ಬಿಸಿಲಿನ ವಾತಾವರಣ, ಗುಡುಗು ಮಿಂಚುಗಳ ಆರ್ಭಟ, ಹಿಂಗ ತರಹೇವಾರಿ ಸನ್ನಿವೇಶಗಳನ್ನು ನಾವು ಈ ವಾರ ನೋಡಬಹುದಾಗಿದೆ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಈ ವಾರದೊಳಗೆ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಆಗುವಂತಹ ಸಂಭವ ಕೂಡ ಅದ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ವಾತಾವರಣದ ಉಷ್ಣತೆಯೊಳಗೆ ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳು ಈಗಾಗಲೇ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಕಳೆದ ವಾರದಿಂದ ಸ್ವಲ್ಪ ಗರಿಷ್ಠ ತಾಪಮಾನದೊಳಗೆ ಇಳಿಕೆಯಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಕನಿಷ್ಠ ತಾಪಮಾನದೊಳಗೂ ಸಹಿತ ಇಳಿಕೆ ಆಗಿದೆ. ಇನ್ನ ಮುಂದಿನ ದಿನಗಳಲ್ಲಿ ಸಹಿತ ಈ ಇಳಿಕೆಯನ್ನ ನಾವು ನೋಡಬಹುದಾಗಿದೆ. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 1ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು 75%, ಗುರುವಾರ 2ನೇ ತಾರೀಕು 65%, ಶುಕ್ರವಾರ 3, ಶನಿವಾರ 4 ಮತ್ತು ರವಿವಾರ 5 ಈ 3 ದಿವಸ 40%, ಸೋಮವಾರ 6ನೇ ತಾರೀಕು 35, ಮಂಗಳವಾರ 7ನೇ ತಾರೀಕು 50% ಅನ್ನುವಂತಹ ಸೂಚನೆ ಅದ. ಕಲಬುರಗಿ ಜಿಲ್ಲೆ ಒಳಗೆ ರವಿವಾರ 1 ದಿವಸವನ್ನ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು 50%, ಗುರುವಾರ 2ನೇ ತಾರೀಕು, ರವಿವಾರ 5, ಸೋಮವಾರ 6, ಮಂಗಳವಾರ 7 ಈ 4 ದಿವಸ 40, ಶುಕ್ರವಾರ 3ನೇ ತಾರೀಕು 30, ಶನಿವಾರ 4ನೇ ತಾರೀಕು 45% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗೆ ಶುಕ್ರವಾರ 3 ಮತ್ತು ರವಿವಾರದಿಂದ ಮಂಗಳವಾರ ತನಕ 5ರಿಂದ 7ನೇ ತಾರೀಕಿನ ತನಕ ಅಂದ್ರೆ ಒಟ್ಟು 4 ದಿವಸ ಒಣ ವಾತಾವರಣ ಇರಬಹುದು. ಉಳಿದ 3 ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 2, ಶುಕ್ರವಾರ 3 ಈ 2 ದಿವಸ 40, ಶನಿವಾರ 4, ರವಿವಾರ 5 ಈ 2 ದಿವಸ 35, ಸೋಮವಾರ 6ನೇ ತಾರೀಕು 45, ಮಂಗಳವಾರ 7ನೇ ತಾರೀಕು 50%. ರಾಯಚೂರು ಜಿಲ್ಲೆ ಒಳಗೆ ಮೊದಲಿನ 3 ದಿವಸಗಳು ಬುಧವಾರ, ಗುರುವಾರ, ಶುಕ್ರವಾರ 1, 2, 3 ಈ 3 ದಿವಸ ಮಳೆಯ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 1, ಗುರುವಾರ 2 ಈ 2 ದಿವಸ ಮಳೆಯ ಸಾಧ್ಯತೆಗಳು 75%, ಶುಕ್ರವಾರ 3ನೇ ತಾರೀಕು, ರವಿವಾರ 5ನೇ ತಾರೀಕು ಈ 2 ದಿವಸ 50, ಶನಿವಾರ 4ನೇ ತಾರೀಕು 45, ಸೋಮವಾರ 6ನೇ ತಾರೀಕು 55, ಮಂಗಳವಾರ 7ನೇ ತಾರೀಕು 65% ಅನ್ನುವಂತಹ ಸೂಚನೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ವಿಜಯಪುರ ಜಿಲ್ಲೆ ಒಳಗೆ ಬಹುತೇಕ ವಾರದ ಎಲ್ಲ ದಿನಗಳು ಮಳೆಯ ಸಾಧ್ಯತೆಗಳು ಅದಾವ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 1, ಗುರುವಾರ 2 ಮತ್ತು ಮಂಗಳವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು ಈ 3 ದಿವಸ 60%, ಶುಕ್ರವಾರ 3ನೇ ತಾರೀಕು ಮತ್ತು ಸೋಮವಾರ 6ನೇ ತಾರೀಕು 50, ಶನಿವಾರ 4, ರವಿವಾರ 5 ಈ 2 ದಿವಸ 40%. ಕೊಪ್ಪಳ ಜಿಲ್ಲೆ ಒಳಗೆ ರವಿವಾರ ಒಂದನ್ನ ಹೊರತುಪಡಿಸಿದ್ರೆ ಉಳಿದ ದಿನಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 2ನೇ ತಾರೀಕು 70%, ಶುಕ್ರವಾರ 3, ಶನಿವಾರ 4, 40%, ರವಿವಾರ 5ನೇ ತಾರೀಕು 35%, ಸೋಮವಾರ 6ನೇ ತಾರೀಕು 30%, ಮಂಗಳವಾರ 7ನೇ ತಾರೀಕು 50%. ಯಾದಗಿರಿ ಜಿಲ್ಲೆ ಒಳಗೆ ಮೊದಲಿನ 3 ದಿನಗಳು ಆಮೇಲೆ ಮಂಗಳವಾರ 7ನೇ ತಾರೀಕು ಈ 4 ದಿವಸ ಮಳೆಯ ಸಾಧ್ಯತೆಗಳದಾವ. 4, 5, 6 ಈ 3 ದಿವಸ ಶನಿವಾರ, ರವಿವಾರ, ಸೋಮವಾರ ಒಣ ವಾತಾವರಣ ಇರುವಂತಹ ಸಾಧ್ಯತೆಗಳು ಅದಾವ. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು 70%, ಗುರುವಾರ 2ನೇ ತಾರೀಕು 55%, ಶುಕ್ರವಾರ 3ನೇ ತಾರೀಕು 40%, ಶನಿವಾರ 4ನೇ ತಾರೀಕು 30%, ರವಿವಾರ 5, ಸೋಮವಾರ 6 ಈ 2 ದಿವಸ 35%, ಮಂಗಳವಾರ 7ನೇ ತಾರೀಕು 50%. ಬಳ್ಳಾರಿ ಜಿಲ್ಲೆ ಒಳಗೆ ರವಿವಾರ ಮತ್ತು ಸೋಮವಾರ 5 ಮತ್ತು 6 ಈ 2 ದಿವಸಗಳನ್ನು ಹೊರತುಪಡಿಸಿದ್ರೆ ಉಳಿದ ದಿನಗಳಲ್ಲಿ ಮಳೆಯ ಸಾಧ್ಯತೆಗಳು ಅದಾವ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 1ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 2ನೇ ತಾರೀಕು 70%, ಶುಕ್ರವಾರ 3ನೇ ತಾರೀಕು 55%, ಶನಿವಾರ 4ನೇ ತಾರೀಕು ಮತ್ತು ಸೋಮವಾರ 6ನೇ ತಾರೀಕು 50%, ರವಿವಾರ 5ನೇ ತಾರೀಕು 40%, ಮಂಗಳವಾರ 7ನೇ ತಾರೀಕು 65% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗೆ ಬಹುತೇಕ ಎಲ್ಲ ದಿನಗಳು ಮಳೆ ಆಗಬಹುದು ಅಂತೇಳಿ ತಜ್ಞರು ಸೂಚಿಸ್ತಾ ಇದ್ದಾರೆ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 1, ಗುರುವಾರ 2 ಈ 2 ದಿವಸ ಮಳೆಯ ಸಾಧ್ಯತೆಗಳು 65%, ಶುಕ್ರವಾರ ಮೂರನೇ ತಾರೀಕು 50, ಶನಿವಾರ 4, ರವಿವಾರ 5, ಈ ಎರಡು ದಿವಸ 40, ಸೋಮವಾರ 6ನೇ ತಾರೀಕು 45 ಮತ್ತು ಮಂಗಳವಾರ 7ನೇ ತಾರೀಕು ಶೇಕಡ 55% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಶನಿವಾರ 4, ರವಿವಾರ 5, ಸೋಮವಾರ 6 ಈ ಮೂರು ದಿವಸ ಹೊರತುಪಡಿಸಿದರೆ ಉಳಿದ ದಿನಗಳಲ್ಲಿ ಮಳೆಯ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 1 ಮತ್ತು ಗುರುವಾರ 2 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 55%, ಶುಕ್ರವಾರ 3ನೇ ತಾರೀಕು ಅಲ್ಲದೆ ಸೋಮವಾರ 6ನೇ ತಾರೀಕು 30, ಶನಿವಾರ 4ನೇ ತಾರೀಕು, ಮಂಗಳವಾರ 7ನೇ ತಾರೀಕು 40, ರವಿವಾರ 5ನೇ ತಾರೀಕು ಶೇಕಡ 35% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ ಬರುವ ವಾರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರಬಹುದಾಗಿದೆ. ಏನು ನೈಋತ್ಯ ಮುಂಗಾರು ಪ್ರವೇಶ ಮಾಡ್ತಾ ಇದೆ ಕೇರಳಕ್ಕೆ, ಅದರ ಪರಿಣಾಮವಾಗಿ ನಮ್ಮ ಭಾಗದಲ್ಲಿ ಈ ಮಳೆಯ ಸಾಧ್ಯತೆಗಳು ಅದಾವ ಅನ್ನುವಂತಹ ಒಂದು ವಿಚಾರವನ್ನ ಗಮನಿಸಬೇಕು. ಮಿಶ್ರ ವಾತಾವರಣ, ನಾವು ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಈ ಸಂದರ್ಭದೊಳಗೆ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು, ಗಮನಿಸಬೇಕು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಈ ಸಂದರ್ಭದೊಳಗೆ ಇರ್ತಾವ. ಯಾಕಪ್ಪ ಅಂತಂದ್ರೆ ಮನ್ಸೂನ್ ಶುರುವಾಗುವಂತಹ ಒಂದು ಸಂದರ್ಭದೊಳಗೆ ಮೋಡಗಳಲ್ಲಿ ಒಂದು ರುದ್ರ ರೂಪದ ಚಟುವಟಿಕೆಗಳು ನಡೀತಾ ಇರ್ತಾವ. ಅದಕ್ಕಾಗಿ ಈ ಗುಡುಗು ಮಿಂಚುಗಳ ಆರ್ಭಟ ಬಹಳ ಇರ್ತದೆ, ಇದನ್ನ ಗಮನಿಸಬೇಕು. ಮಾನ್ಸೂನ್ ಶುರುವಾಗುವಂತಹ ಒಂದು ಸಂದರ್ಭದೊಳಗೆ ಅಂದ್ರೆ ಮುಂಗಾರು ಮಳೆ ಶುರುವಾಗುವಂತಹ ಸಂದರ್ಭದೊಳಗೆ ಅದರ ಜೊತೆಗೆ ಹಿಂಗಾರು ಏನು ಶುರುವಾಗ್ತದೆ ನೋಡ್ರಿ ಅಕ್ಟೋಬರ್ ಸಮಯದೊಳಗೆ, ಅವಾಗೂ ಕೂಡ ಈ ಒಂದು ವಾತಾವರಣ ಇರ್ತದೆ, ಇದನ್ನ ತಾವು ಗಮನಿಸಬೇಕು. ಎಲ್ಲಾ ವಿಧವಾದಂತಹ ವಾತಾವರಣದ ಸನ್ನಿವೇಶಗಳನ್ನ ಈ ವಾರ ನಾವು ನೋಡಬಹುದು. ಇದಕ್ಕೆ ತಾವು ತಯಾರಿಯನ್ನ ಮಾಡಿಕೊಳ್ಬೇಕು, ರೆಡಿ ಇರಬೇಕು. ಮತ್ತೆ ಮುಂದಿನ ಯೋಜನೆಗಳನ್ನ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಒಂದು ನಿರ್ದಿಷ್ಟವಾದಂತಹ ಒಂದು ಪ್ಲಾನ್ ಮಾಡಿಕೊಳ್ಬೇಕು. ಇದರೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ಮತ್ತು ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ಗಳಲ್ಲಿ ಅದನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ಈ ಕಾರ್ಯಕ್ರಮಗಳನ್ನೆಲ್ಲ ಕೇಳುವುದಕ್ಕೆ ಅನುವು ಮಾಡಿಕೊಳ್ಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಈ ಸಲ ಕೇರಳಕ್ಕೆ ಮುಂಗಾರು 29ನೇ ತಾರೀಕಿಗೆ ಆಗಮಿಸಿದೆ, ಅದರ ಆಗಮನ ಆಗಿದೆ, ಮೂರು ದಿವಸ ಮೊದಲೇ ಬಂದಿದೆ ಅನ್ನುವಂತಹ ಒಂದು ಸೂಚನೆಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಸರಣಿ ಮೇಘ ಸಂದೇಶದ 556ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಪದ್ಮಣ್ಣ ನಾನಪ್ಪ ಸಗರೆ ಹಾಗೂ ಸಂಗಡಿಗರಿಂದ ಪಾರಿಜಾತ ಭಜನೆ ಪದಗಳು. ಗಜವದನ ಬಾರೋ ಗಣಪ Thank you. ಸೋರುತಿಯದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಯದು ಮನೆಯ ಮಾಳಿಗೆ ಸಡಲಿ ಹುಳಕ ಜಂತಿ ಕರೆದು ಕರೆದು ಕೀಲ ಸಡಲಿ ಹುಡುಕ ತಲೆಯು ಹುಳಕ ಜಂತಿ ಕರೆದು ಸರಿದು ಕೀಲ ಸಡಲಿ ಹುಡುಕ ಜಂತಿ ಹುಳಕ ತಲೆಯು ಕರೆದು ಸರಿದು ಕೀಲ ಸಡಲಿ ಹರಕ ಚಪ್ಪರ ಜರ ಕಂಡಿ ಕಾರಿನ ತಲಾರನು ಸೋರುತ್ತಿಯದು ಪದ್ಮಣ್ಣ ನಾನಪ್ಪ ಸಗ್ರೆ ಹಾಗೂ ಸಂಗಡಿಗರಿಂದ ಪಾರಿಜಾತ ಭಜನೆ ಪದಗಳನ್ನ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ನಾಳೆ ಬೆಳಿಗ್ಗೆ 10:30